ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ನಮ್ಮೆಲ್ಲ ರೈತ ಬಾಂಧವರಿಗೆ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಯಕ್ಷಗಾನದ ಹಾಡುಗಳು. ಆಕಾಶವಾಣಿ ಕಾರವಾರ ಯಕ್ಷಗಾನದ ಹಾಡುಗಳು. ಪ್ರಸಂಗ ಚೂಡಾಮಣಿ, ಭಾಗವತರು ಚಂದ್ರಕಾಂತ್ ರಾವ್ ಮೂಡುಬಳ್ಳಿ, ಚಂಡೆ ಕೃಷ್ಣಮೂರ್ತಿ ಭಟ್ ಬಗ್ವಾಡಿ, ಮದ್ದಳೆ ಶಶಿಕುಮಾರ್ ಆಚಾರ್ ಬೆಳ್ಕಲೆ, ಶ್ರುತಿ ಪ್ರದೀಪ್ ಭಟ್ ಕುಂಡೇಲು. ಕೇಳಿ ಚೂಡಾಮಣಿ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು. ಶ್ರೀ ಗುರುಗಣಾಧಿಪತಿಭ್ಯಂ ನಮಃ. ಗಜಮುಖಾದವಾಗೆ ಗಣಪಾಗೆ ಗಜಮುಖಾದವಾಗೆ ಗಣಪಾಗೆ ಚಿಲ್ವ ತ್ರಿಜಗ ಆ ರಾವಣೇಶ್ವರನೆಂಬ ರಕ್ಕಸನಪುರವೆಲ್ಲಿ ಯಾವ ದಿಕ್ಕಿನೊಳುಂಟು ಲಂಕಾಧಿನಗರ ಯಾವ ದಿಕ್ಕಿನೊಳುಂಟು ಲಂಕಾಧಿನಗರ ಕನ್ನಡಿಯೇಕೆ ಬದಿರಗೆ ವರ ಸಂಗೀತದ ಮಾತೇಕೆ ಕನ್ನಡಿಯೇಕೆ ಬದಿರಗೆ ವರ ಸಂಗೀತದ ಮಾತೇಕೆ ಎರಡು ಕಾಲಿಲ್ಲದ ಹೆಳವಗೆ ಯಾತ್ರೆಯ ತಿರುಗಾಟದ ಸುದ್ದಿಯೇಕೆ ಎರಡು ಕಾಲಿಲ್ಲದ ಹೆಳವಗೆ ಯಾತ್ರೆಯ ತಿರುಗಾಟದ ಸುದ್ದಿಯೇಕೆ ಓ ಅಲ್ಲಲ್ಲಿ ರಾತ್ರಿ ತಿರುಗಾಡುವ ವೇಳೆ ಲಂಕಿಣಿ ಎಂಬ ದಾನವಿ ಬಲಿದಾತನ ತಡೆದಳು ವೇಳ್ಯದಲ್ಲಿ ಲಂಕಿಣಿ ಎಂಬ ದಾನವಿ ಬಲಿದಾತನ ತಡೆದಳು ನಿದ್ದೆ ಇಲ್ಲ ಪರಿಯಲಿ ಕಾದಿ ದಣಿದು ಲಂಕಾಲಕ್ಷ್ಮಿ ತೊಲಗಿದಳು ಹಲವು ಪರಿಯಲಿ ಕಾದಿ ದಣಿದು ಲಂಕಾಲಕ್ಷ್ಮಿ ತೊಲಗಿದಳು ರಾವಣಗೆ ಬಂತು ದುರ್ದೇಶ ಎನ್ನುತ್ತಾಗ ರಾವಣಗೆ ಬಂತು ದುರ್ದೇಶ ಎನ್ನುತ್ತಾಗ ಬಳಿಕ ಹನುಮಂತ ಅಣುರೂಪಿ ನೀವು ಬಂದಲ್ಲಿ ಸುಳಿದಾಡಿ ಹುಡುಕುತ್ತಿರಲು ಬಳಿಕಲ್ಲಿ ಹನುಮಂತ ಅಣುರೂಪಿನಿಯು ಸುಳಿದಾಡಿ ಹುಡುಕುತ್ತಿರಲು ಆ ತ್ರಿಣಯ ಸಖ ಮಧುಸೂದನ ಚುತ ವನಜಲೋಚನ ಎಂಬ ಜಪಗಳ ಎಣಿಪಾಶರಣರ ಶ್ರೇಷ್ಠ ವಿಭೀಷಣನ ಕಂಡ ವನಜಲೋಚನ ಎಂಬ ಜಪಗಳ ಎಣಿಪ ಶರಣರ ಮಧುಸೂದನಾಚ್ಯುತ ವನಜಲೋಚನ ಎಂಬ ಜಪಗಳ ಎಣಿಪ ಶರಣರ ಶ್ರೇಷ್ಠ ವಿಭೀಷಣನ ಕಂಡ ವಿಭೀಷಣನ ಕಂಡ ಬಳಲುವುದು ವ್ಯರ್ಥ ಪಾದದಲ್ಲಿ ಮುಂದೆ ವಿಧವತ್ವ ತೋರುತ್ತಿದೆ ಹೆಡತಲೆಯ ಹಿಂದೆ. ಮತ್ಸ್ಯಲಾಂಛನ ನೋಡೆ ಬಲ ತೊಡೆಯೊಳಿಲ್ಲ, ಅಚ್ಚುತನ ಸತಿ ಇವಳು ಸರ್ವಥ ಅಲ್ಲ. ಮಾರನಸ್ತ್ರಾತಾಗಿ ಬಿಗೋ ಏರಿ ತಲ್ಲೆ ಬೋಲೆ ಬೀಳುವುದೇ ಲೇಸು. ನಾಳೆ ಬರುವನು ಶ್ರೀರಾಮ. ಇಂದು ಬರುವ ನಾಳೆ ಬರುವನು ಶ್ರೀರಾಮ ಎಂದಾಸೆ ಮಾಡಿದೆ ನಾನು. ಶ್ರೀರಾಮ ಎಂದಾಸೆ ಮಾಡಿದೆ ನಾನು. ಇಂದಿಗೆ ದಿನವೆಷ್ಟು ಸಂದರೂ ಇಂದಿಗೆ ದಿನವೆಷ್ಟು ಸಂದರು ರಘುಕುಲ ಚಂದ್ರನ ದರ್ಶನವಿಲ್ಲ. ಇಂದಿಗೆ ದಿನವೆಷ್ಟು ಸಂದರು ರಘುಕುಲ ಚಂದ್ರನ ದರ್ಶನವಿಲ್ಲ. ಇನ ಕುಲದ ಸೌಭಾಗ್ಯ ಚಿಂತಾಮಣಿಗೆ ತಕ್ಕ ವನಿತೆ ಅಹುದೆಂದು ಕೊಂಡಾಡಿ ಜನಕಾತ್ಮಜಯ ಮನದೊಳಗೆ ತಾನೆ ತನ್ನೊಳು ಮಾತನಾಡಿದನು ಜಾನಕಿಯು ಕೇಳುವಂತೆ. ಮನದೊಳಗೆ ತಾನೆ ತನ್ನೊಳು ಮಾತನಾಡಿದನು ಜಾನಕಿಯು ಕೇಳುವಂತೆ. ಮಹಿಮಾ ರಾಮನ ಪಾದದೆಡೆ ಇಂದ ಮಂಗಳ ಮಹಿಮಾ ರಾಮನ ಪಾದದೆಡೆ ಇಂದ ಬಂದೇನಂ ಸಂಭವ ನಿನ್ನ ಮಾತೆ ಅಂಜನ ದೇವಿ ಬಂದೇ ನಮ್ಮ ಭಾನುಜಾತ ನಿನ್ನೊಡೆಯ ಸಂಪ್ರೀತಿಯೊಳ ಕಳುಗಲು ಬಂದೇ ನಮ್ಮ ಕ್ರೀಡೆ ಆಡುವಾಗ ಆಡುವಾಗ ಎತ್ತಿ ಮುಂಗೈಯಲಿ ನಿಮ್ಮ ಎತ್ತಿ ಮುಂಗೈಯಲಿ ನಿಮ್ಮ ಬಿಸಾಡಲು ಅತ್ತದ್ದು ಸರಿಗೆ ನಮ್ಮ ಬಿಸಾಡಲು ಅತ್ತದ್ದು ಸರಿ ಎಂದ ರಾಮನ ಮುದ್ರೆಯುಂಗುರವ ತನ್ನಂಗೈಯೊಳಿಟ್ಟರ್ಚಿಸಿ ಸೌಂದರ್ಯಾತ್ಮನ ದಿವ್ಯ ಮೂರ್ತಿಯದರುಳ್ ಕಂಡಂತೆ ಕೊಂಡಾಡುತ್ತೋ. ಕಂದರ್ಪಾನನ ಪಂಕಜ ಕೆರವಿತ ಬಂದಂತೆ ಸಂತೋಷದ್ಯೋ. ಮುಂದಾರಾಮನ ಕ್ಷೇಮ ವಾರ್ತೆಗಳನ್ನು ಕೇಳುತ್ತ ನಿಂದಿದ್ದಳು. ಇದುವರೆಗೂ ಯಕ್ಷಗಾನದ ಹಾಡುಗಳನ್ನು ಕೇಳಿದಿರಿ. ಪ್ರಸಂಗ ಚೂಡಾಮಣಿ, ಭಾಗವತರು ಚಂದ್ರಕಾಂತ್ ರಾವ್ ಮೂಡುಬಳ್ಳಿ, ಚಂಡೆ ಕೃಷ್ಣಮೂರ್ತಿ ಭಟ್ ಭಗ್ವಾಡಿ, ಮದ್ದಳೆ ಶಶಿಕುಮಾರ್ ಆಚಾರ್ ಬೆಳ್ಕಲೆ, ಶ್ರುತಿ ಪ್ರದೀಪ್ ಭಟ್ ಕುಂಡೇರು. ಇದೀಗ ಕೃಷಿ ಮಾಹಿತಿ. ರಾಜ್ಯದ ಮಲೆನಾಡು ಹಾಗೂ ಅರೆಮಲೆನಾಡು ಜೊತೆಗೆ ಕರಾವಳಿ ಪ್ರದೇಶಗಳಲ್ಲಿ ವ್ಯಾಪಕವಾಗಿ